ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೆ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಹೇಗಿದ್ದಾರೆ ನಿಮ್ಮತ್ತೆ? ಯಾವ ಆಸ್ಪತ್ರೆಗೆ ಸೇರಿಸಿದ್ರಿ? ಈಗ ಹುಷಾರಾಗ್ತಾ ಇದ್ದಾರೆ ಕಣೆ. ಡಾಕ್ಟರ್ ದೇವರ್ ಹಾಗ್ ಬಂದು ಸಹಾಯ ಮಾಡಿದ್ರು. ಅಂದ್ರೆ ದುಡ್ಡು ಕಾಸು ಏನು ಖರ್ಚಿಲ್ಲ ಅನ್ನು? ಸರ್, ಯಾಕೆ ಹೇಳ್ದೆ, ನಮ್ಮತ್ತೆನ ಚೆಕಪ್ ಗೆ ಅಂತ ಕರ್ಕೊಂಡು ಹೋದಾಗ ಡಾಕ್ಟರ್ ಮತ್ತೆ ಆಸ್ಪತ್ರೆ ಸಿಬ್ಬಂದಿ ಎಬಿಆರ್ಕೆ ಕಾರ್ಡ್ ಮಾಡಿಸೋದಕ್ಕೆ ಸಹಾಯ ಮಾಡಿದ್ರು. ಅದು ಈ ಪ್ರಯೋಜನಕ್ಕೆ ಬಂತು. ಎಬಿಆರ್ಕೆ ಕಾರ್ಡ್ ಮಾಡಿಸೋಕೆ ಏನೆಲ್ಲ ದಾಖಲೆ ಬೇಕು? ಆಧಾರ್ ಕಾರ್ಡ್, ಬಿಪಿಎಲ್, ಎಪಿಎಲ್, ಕುಟುಂಬಕ್ಕೆ ಪಡಿತರ ಚೀಟಿ ಇದ್ರೆ ಆಯ್ತು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 5,833 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯ್ತು. ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕ್ ಹೋಗಿ ಕೆಸಿಸಿ ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. ಕೆಸಿಸಿ ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-20-13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಬೆಳೆ ಪದ್ಧತಿ ಹಾಗೂ ಫಲವತ್ತತೆಯನ್ನು ಕುರಿತು ಮೈಸೂರು ತಾಲೂಕು ಕಳಲವಾಡಿಯ ಪ್ರಗತಿಪರ ಕೃಷಿಕ ಆರ್ ರೋಹಿತ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳಲಿದ್ದೀರಿ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರು ತಾಲೂಕು ಉದ್ಬುರು ಅಂಚೆ ಕಳಲವಾಡಿಯಲ್ಲಿ ಸುಮಾರು 27 ವರ್ಷದಿಂದ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವಂತಹ MBA ಪದವಿಯನ್ನು ಪಡೆದಿರುವಂತಹ ಆರ್ ರೋಹಿತ್ ಅವರು, ರಾಮದೇವ್ ಅವರ ಮಗ, ಬಹುಬೆಳೆ ಪದ್ಧತಿಯಲ್ಲಿ ಸಾಕಷ್ಟು ಯಶಸ್ಸನ್ನು ಕಂಡಿದ್ದಾರೆ. ಈಗಲೂ ಸಹ ಸಾವಯವ ಕೃಷಿ ಮಾದರಿಗಳನ್ನು ಅಭಿವೃದ್ಧಿಪಡಿಸಿಕೊಂಡು ತಮ್ಮದೇ ಆದ ಒಂದು ವಿನೂತನ ರೀತಿಯಲ್ಲಿ ಬಹುಬೆಳೆ ಪದ್ಧತಿಯಲ್ಲಿ ಅವರು ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಅವರನ್ನ ಮಾತಾಡಿಸಿ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ನಮಸ್ಕಾರ ರೋಹಿತ್ ಅವರೇ. ನಮಸ್ಕಾರ ರೋಹಿತ್ ಅವರೇ. MBA ಪದವಿ ಪಡೆದ್ರಿ ನೀವು 27 ವರ್ಷಗಳ ಹಿಂದೆ. ಆಗ ಸಾಕಷ್ಟು ಅವಕಾಶಗಳ ಇತ್ತು, ಆದರೂ ಕೃಷಿ ನಿಮ್ಮನ್ನ ಸೆಳೆದಿದ್ದು ಹೇಗೆ? ನಾನು 92ರಲ್ಲಿ MBA ಪದವಿ ಮುಗಿಸ್ದೆ. ನಾನು ಮುಗಿಸಿ ಒಂದು ಫಾರ್ಮಸ್ಯೂಟಿಕಲ್ ಕಂಪನಿ ಅಲ್ಲಿ ಉದ್ಯೋಗ ಮಾಡಕ್ಕೆ ಶುರು ಮಾಡಿದೆ. ಅಲ್ಲಿ ನನಗೆ ಹೇಳಂತ ಖುಷಿ ಸಿಗ್ತಾ ಇರಲಿಲ್ಲ ಕೆಲಸ ಮಾಡೋದ್ರಲ್ಲಿ. ಎಲ್ಲೋ ಒಂದ್ ಕಡೆ ಒಂದು ಕನೆಕ್ಟಿವಿಟಿ ಇರಲಿಲ್ಲ ನನಗೆ. ನಾನು ಮಾಡ್ತಾ ಇರೋ ಕೆಲಸನ ಮತ್ತೆ ನಾನು ಓದಿರೋದಕ್ಕೂ ಸಂಬಂಧ ಇಲ್ದಂಗೆ ಆಗ್ತಿತ್ತು. ಅವತ್ತಿನ ದಿನ ಒಂದು ನಮ್ಮ ತಂದೆಯವರು ಒಂದು 17 ಎಕರೆ ತೋಟ ಕಳಲವಾಡಿಲಿ ತಗೊಂಡ್ರು. ಆ ತೋಟದಲ್ಲಿ ಸಾಕಷ್ಟು ನೀರಿನ ವ್ಯವಸ್ಥೆ ಚೆನ್ನಾಗಿತ್ತು. ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನಂತರ ತೋಟನ ನಿರ್ವಹಣೆ ಮಾಡಕ್ಕೆ ಅಂತ ಅಂದ್ಬಿಟ್ಟು ಬಂದಾಗಲೇ ಗೊತ್ತಾಗಿದ್ದು ಅಲ್ಲಿ ಸಾಕಷ್ಟು ಚೋಳು ಭೂಮಿ ಇತ್ತು, ಅಂದ್ರೆ ಕರಳು ಭೂಮಿ ಅಂತ ಏನು ಹೇಳ್ತೀವಿ ನಾವಿಲ್ಲಿ, ಅಲ್ಲಿತ್ತು. ಸಾಯಿಲ್ ಟೆಸ್ಟ್ ಎಲ್ಲ ಮಾಡಿದಾಗ ಅರ್ಧ ಭೂಮಿಯಷ್ಟು ಜಾಗ ಏನಿತ್ತು ಅದು ಯಾವುದು ಸೂಕ್ತವಾಗಿರಲಿಲ್ಲ ನಾವು ಹಾರ್ಟಿಕಲ್ಚರ್ ಕ್ರಾಪ್ ಮಾಡೋಕ್ಕಾಗಲಿ ಅಥವಾ ಕೃಷಿ ಮಾಡೋದಕ್ಕಾಗಲಿ ಯೋಗ್ಯವಾಗಿರಲಿಲ್ಲ. ಆದ ನಂತರ ಸ್ವಲ್ಪ ಇದ್ರ ಬಗ್ಗೆ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ನೋಡಿದಾಗ ಆಮೇಲೆ ಸ್ವಲ್ಪ ಜಿಪ್ಸಮ್ ಯೂಸ್ ಮಾಡಿಕೊಂಡು ಆಮೇಲೆ ಹಸಿರೆಲೆ ಗೊಬ್ಬರ ಹಾಕಿ ಸಾಕಷ್ಟು ಶ್ರಮ, ನಮಗೆ ಒಂದು 6 ವರ್ಷ ಅದರಲ್ಲೇ ಭೂಮಿ ನಿರ್ವಹಣೆ ಮಾಡೋದಕ್ಕೇನೆ ನಮಗೆ ಸಾಕಷ್ಟು ಸಮಯ ತಗೊಳ್ತು. ಆದ್ರೂ ಇವತ್ತಿನ ದಿನ ತೋಟ ನಿಂತಿರೋದು ಈಗ ಈ ಇಂಟರ್ವ್ಯೂಲ್ಲಿ ಹೇಳ್ತಾ ಇರೋದ್ರಿಂದ ನನಗೆ ಹಳೆದೆಲ್ಲ ನೆನಪಾಗ್ತಾ ಇದೆ ಅಷ್ಟೇ. ಇಲ್ದೋದ್ರೆ ಸಾಕಷ್ಟು ಶ್ರಮ ಅದಕ್ಕೆ ಬಂದಿದೆ. ಇವತ್ತಿನ ದಿನ 24 ಎಕರೆ ತೋಟ ಹಸಿರಾಗಿ ಫಲವತ್ತಾಗಿ ಭೂಮಿನೂ ಫಲವತ್ತತೆ ಹೆಚ್ಚಾಗಿ ನಿಂತಿದೆ ಈಗ. ಬಹು ಬೆಳೆಯನ್ನ ನಿಮ್ಮ ತೋಟದಲ್ಲಿ ನಾವು ನೋಡಬಹುದು. ಈಗ ಮಾತಿನಲ್ಲಿ ಹೇಳಿ ಏನೆಲ್ಲ ಬೆಳೆ ವೈವಿಧ್ಯತೆಯನ್ನ ನಾವು ಕಾಣೋದಕ್ಕೆ ಸಾಧ್ಯ, ಎಷ್ಟೆಷ್ಟು ಪ್ರದೇಶದಲ್ಲಿ ಯಾವ ಯಾವ ಬೆಳೆಗಳನ್ನ ನಾವೀಗ ನೋಡಬಹುದು. ನಾವು ತೋಟ ಫಸ್ಟ್ ಶುರು ಮಾಡಿದಾಗ, ಮೊದಲನೇ ಬಾರಿಗೆ ಶುರು ಮಾಡಿದಾಗ ಅಲ್ಲಿ ತೆಂಗಿನ ಮರಗಳಿದ್ವು. ಅಂದ್ರೆ ಕ್ಷೀರತೆ ಜಾಸ್ತಿ ಇದ್ದಿದ್ರಿಂದ ತೆಂಗಿನ ಮರಗಳೆಲ್ಲ ಸಾಕಷ್ಟು ಆರೋಗ್ಯವಾಗಿರ್ಲಿಲ್ಲ. ಮೊದಲನೇ ಬಾರಿಗೆ ತೆಂಗಿನ ಮರಗಳನ್ನ ನಿರ್ವಹಣೆ ಮಾಡೋದಕ್ಕೆ ಶುರು ಮಾಡಿದ್ವು. ಈಗ ಇವತ್ತಿನ ದಿನ ತೆಂಗಿನ ಆದಾಯ ನನಗೆ ಪ್ರಮುಖವಾದ ಆದಾಯ. ಅದರ ಜೊತೆಗೆ ಅಡಿಕೆ ಇದೆ, 2 ಎಕರೆ ರೇಷ್ಮೆ ಇದೆ, ಅಡಿಕೆ ಮರಗಳಿಗೆ ಕಾಳುಮೆಣಸು ಹಾಕಿದೀವಿ, ಬಟರ್ಫ್ರೂಟ್ ಗಿಡ ಇದೆ, ಸಪೋಟ ಇದೆ, ಅದರ ಜೊತೆಗೆ ನಾವು ಸ್ವಲ್ಪ ನಿಂಬೆ ಮತ್ತೆ ಬಾಳೆ ಬೆಳಿತೀವಿ. ಹೀಗೆ ಸಾಕಷ್ಟು ಬೇರೆ ಬೇರೆ ಸಮಗ್ರ ಕೃಷಿ ಮಾಡ್ಕೊಂಡು ಬಂದಿರೋದ್ರಿಂದ ಸ್ವಲ್ಪ ಹೈನುಗಾರಿಕೆ ಮಾಡ್ಕೊಂಡಿದ್ವಿ. ಅದು ಯಥೇಚ್ಛವಾಗಿ ಬರೀ ಜೀವಾಮೃತ ಮತ್ತೆ ನಾವು ವೇಸ್ಟ್ ಡಿಕಂಪೋಸರ್ ಮಾಡೋದಕ್ಕೆ ಏನ್ ಬೇಕು ಅದಕ್ಕೋಸ್ಕರ ಮಾಡ್ತಾ ಇದೀವಿ. ಕಮರ್ಷಿಯಲ್ ಹೈನುಗಾರಿಕೆ ಅಲ್ಲ ಅದು, ಕ್ರಾಸ್ಬ್ರೀಡ್ ತಳಿಗಳನ್ನ ಮಾಡ್ಕೊಂಡಿದೀವಿ ನಾವು. ಹೀಗಾಗಿ ಸಾಕಷ್ಟು ಮಲ್ಟಿಪಲ್ ಕ್ರಾಪಿಂಗ್ ಪ್ಯಾಟರ್ನ್ ಏನಿದೆ ಅದನ್ನ ತೋಟದಲ್ಲಿ ನೋಡಬಹುದು. ನಮ್ಮಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಂತಹ ಒಂದು ತೋಟದಲ್ಲಿರುವಂತಹ ತೆಂಗಿನ ಗಿಡಗಳಿಗೆ ಪೋಷಣೆ ಮಾಡೋದ್ರ ಮೂಲಕ ನಿಮ್ಮ ಪ್ರಯತ್ನ ಶುರುವಾಯ್ತು. ಈಗ ಹಳೆ ಮರಗಳು, ಹೊಸ ನೀವು ನೆಟ್ಟಿರುವಂತಹವು, ಒಟ್ಟು ಎಷ್ಟು ತೆಂಗಿನ ಮರಗಳಿವೆ, ಅವುಗಳ ನಿರ್ವಹಣೆ ಹೇಗೆ ಮಾಡ್ತೀರಿ, ಹೇಗೆ ಅದರಲ್ಲಿ ನೀವು ಅಭಿವೃದ್ಧಿಯನ್ನ ಕಾಣ್ತಾ ಇದ್ದೀರಿ? ಈಗ ಸಾಕು, ಒಟ್ಟು ನನ್ನ ಹತ್ರ ಒಂದು 850 ತೆಂಗಿನ ಮರಗಳಿದೆ. ಆ 850 ತೆಂಗಿನ ಮರಗಳಿಗೆ ನಾವು 100 ಕ್ಕೆ 100 ಪಟ್ಟು ತೆಂಗಿನ ಮರಗಳಿಗೆ ಡ್ರಿಪ್ ಇರಿಗೇಷನ್ ಅಳವಡಿಸಿದೀವಿ. ಈಗ ಆ ಡ್ರಿಪ್ ಇರಿಗೇಷನ್ ಮೂಲಕನೇ ನಾವು ನೀರು ಕೊಡ್ತಾ ಇದೀವಿ. ನಂತರ ಈಗ ಹೊಸದಾಗಿ ಮೆಕ್ಯಾನಿಸಮ್ಸ್ ಮತ್ತೆ ಹೊಸ ತಾಂತ್ರಿಕತೆ ಉಪಯೋಗಿಸ್ಕೊಂಡು ನಂದೇ ಆವಿಷ್ಕಾರ ಮಾಡಿಕೊಂಡು ಈಗ ವೇಸ್ಟ್ ಡಿಕಂಪೋಸರ್ನ ಸಹಿತ ಅದರಲ್ಲೇನೆ ಕೊಡಕ್ಕೆ ಶುರು ಮಾಡಿದೀವಿ. ನಂದು ಒಂದು 2.5 ಎಕರೆ ಅಡಿಕೆ ತೋಟಕ್ಕೆ ತುಂತುರು ಹನಿ ನೀರಾವರಿ ಅಳವಡಿಸಿದೀವಿ. ಆ ತುಂತುರು ನೀರಾವರಿ ಅಳವಡಿಸಿದ್ದಕ್ಕೆ ಜೀವಾಮೃತನ ತುಂತುರು ನೀರಾವರಿ ಜೊತೆಗೇನೆ ಕಳಿಸಕ್ಕೆ ಮಾಡಿದೀವಿ. ಈಗ ಜೀವಾಮೃತನು ಸಹಿತ ಅದರೊಳಗೇನೆ ಕಳಿಸ್ತಾ ಇದೀವಿ. ಹಂಗಾಗಿ ಸಾಕಷ್ಟು ನಮಗೆ ಜನಗಳ ಬೇಡಿಕೆ ಮತ್ತೆ ಅದರದ್ದು ಉಳಿತಾಯ ಆಗ್ತಾ ಇದೆ. ಅದರಿಂದ ಎರಡು ಪ್ರಮುಖ ವಿಚಾರಗಳ ಬಗ್ಗೆ ರೋಹಿತ್ ಅವರ ನೀವು ಹೇಳಿದ್ರಿ. ಒಂದು ಯಾಂತ್ರೀಕರಣ, ಎಲ್ಲೆಲ್ಲಿ ಮೆಕನೈಸೇಷನ್ ಅಳವಡಿಸೋದಕ್ಕೆ ಸಾಧ್ಯ ಇದೆ ಅಲ್ಲೆಲ್ಲ ಮಾಡುವಂಥದ್ದು, ಇದು ಪರೋಕ್ಷವಾಗಿ ಕೃಷಿ ಕಾರ್ಮಿಕರ ಒಂದು ಅನಿವಾರ್ಯತೆಯನ್ನು ಕಡಿಮೆ ಮಾಡುತ್ತೆ ಅಂತ. ಇದರ ಪ್ರಾರಂಭ ಹೇಗಾಯಿತು, ಯಾವ ರೀತಿ ಅಳವಡಿಸ್ತಾ ಹೋದ್ರಿ, ಅದನ್ನು ಸ್ವಲ್ಪ ಹೇಳಿ. ಮೊದಲನೇ ಬಾರಿಗೆ ನಾವು ಬಾಡಿಗೆ ಟ್ರ್ಯಾಕ್ಟರ್ ಆಗಲಿ ಅಥವಾ ನಮ್ಮದೇ ಆದ ಒಂದು ಜೊತೆ ಎತ್ತುಗಳಿತ್ತು, ಅದರಲ್ಲಿ ನಾವು ವ್ಯವಸಾಯ ಮಾಡ್ಕೊಂಡು ಬಂದವು. ಆಮೇಲೆ ಒಂದು ಸ್ಥಿತಿ ತಲುಪದ್ವು ಎಲ್ಲಿ ಅಂತಂದ್ರೆ, ನಾವು ಬಾಡಿಗೆ ಟ್ರ್ಯಾಕ್ಟರಲ್ಲಿ ನಾವು ವ್ಯವಸಾಯ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಒಂದು ಮಿನಿ ಟ್ರ್ಯಾಕ್ಟರ್ ಕುಬೋಟೋ ತಗೊಂಡ್ವು. ಅದ್ರ ನಂತರ ಒಂದು 6 ವರ್ಷದ ಹಿಂದೆ ನಾನು ತಗೊಂಡಿದ್ದು, ಅದಾದ್ಮೇಲೆ ಪ್ರತಿ ವರ್ಷ ಅದಕ್ಕೆ ಒಂದು ಯಾಂತ್ರೀಕರಣ ಮಾಡೋದಕ್ಕೆ ಕುಬೋಟೋ ಟ್ರ್ಯಾಕ್ಟರ್ಗೆ ಆಗಂತ ಯಾಂತ್ರೀಕರಣ ಉಪಯೋಗಿಸೋಂಥದ್ದನ್ನ ತಗೊಳೋದಕ್ಕೆ ಶುರು ಮಾಡಿದೆ. ಮೊದಲನೇ ಬಾರಿಗೆ ನಾನು ಈ ತೆಂಗಿನ ಗರಿ ಮತ್ತೆ ಅಡಿಕೆ ಗರಿಗಳನ್ನ ಪುಡಿ ಮಾಡೋಂಥ ಒಂದು ಯಂತ್ರನ ತರಿಸಿದೆ. ಅದರಲ್ಲಿ ಸಾಕಷ್ಟು ಈಗ ಯಾವುದೇ ಒಂದೇ ಒಂದು ಸಣ್ಣ ಗರಿನೂ ಸಹಿತ ನಾನು ಆಚೆ ಕಡೆ ಕೊಡೋದಿಲ್ಲ, ಅದನ್ನ ಅಲ್ಲೇ ಪುಡಿ ಮಾಡಿ ಅಲ್ಲೇನೆ ಗೊಬ್ಬರ ಮಾಡ್ತೀನಿ. ಅದರಲ್ಲಿ ಕಾಂಪೋಸ್ಟ್ ಗೊಬ್ಬರ ಅದರಲ್ಲೇ ಮಾಡ್ತೀನಿ. ಏನಂದ್ರೆ ಸ್ವಲ್ಪ ಶ್ರಮ ತಗೊಳುತ್ತೆ ಅದಕ್ಕೆ, ಬಟ್ ಆಚೆ ಕಡೆಯಿಂದ ನಾನು ಸಗಣಿ ಗೊಬ್ಬರ ಆಗ್ಲಿ ಅಥವಾ ಕೋಳಿ ಗೊಬ್ಬರ ಆಗ್ಲಿ ಈಗ ತರದು ಮೊದಲು ತುಂಬಾ ತರ್ತಿದ್ವು, ಆಚೆ ಕಡೆಯಿಂದ ತರದನ್ನ ಪೂರ್ತಿ ನಿಲ್ಸಿದೀವಿ. ಈಗ ಏನಿದ್ರು ನಮ್ದೇ ತೋಟದಲ್ಲಿ ನಾವೇ ಗೊಬ್ಬರನ ತಯಾರು ಮಾಡ್ಕೊಂಡು ನಾವೇ ನಮ್ಮ ತೋಟದಕ್ಕೆ ಅಳವಡಿಸ್ಕೊಳ್ತೀವಿ. ನಂತರ ನಾವು ಏನ್ ರೋಟೋವೇಟರ್ ಅಂತ ಅಂದ್ಬಿಟ್ಟು ಏನ್ ಯೂಸ್ ಮಾಡ್ತಿದ್ವು ಉಪಯೋಗಿಸ್ತಿದ್ವು, ಈಗ ಅದನ್ನು ಕಡಿಮೆ ಮಾಡಿದೀವಿ. ಈಗ ಅದಕ್ಕೊಂದು ಶ್ರೆಡ್ಡರ್ ಅಂತ ಅಂದ್ಬಿಟ್ಟು ಒಂದು ಯಾಂತ್ರೀಕರಣ ತಂದಿದೀವಿ. ಆ ಶ್ರೆಡ್ಡರ್ನ ಮಿನಿ ಟ್ರ್ಯಾಕ್ಟರ್ಗೆ ಹಾಕೊಂಡು ನಾವು ಅಡಿಕೆ ತೋಟದಲ್ಲಿ ಆಗ್ಲಿ ಅಥವಾ ತೆಂಗಿನ ತೋಟದಲ್ಲಿ ಆಗ್ಲಿ ಉಪಯೋಗಿಸಿದ್ರೆ ಬರೀ ಮೇಲಿರಂತ ಏನು ಕಳೆ ಇದೆ ಅದು ಮಾತ್ರ ಭೂಮಿ ಮಟ್ಟಕ್ಕೆ ಪುಡಿ ಆಗುತ್ತೆ, ಅದೇ ಕಾಂಪೋಸ್ಟ್ ಆಗುತ್ತೆ, ಎರೆಹುಳಕ್ಕೆ ಅದೇನೆ ಆಹಾರ ಆಗುತ್ತೆ. ಇದು ಎರಡು ಇದರಲ್ಲಿ ಗೊಬ್ಬರ ಏನಿದೆ ನಮ್ಮ ತೋಟದಲ್ಲೇನೆ ತಯಾರಿಸೋ ಅಂತ ಶ್ರೆಡ್ಡರ್ ಉಪಯೋಗಿಸಿ ಅದರಲ್ಲೇನೆ ಎರೆಹುಳಗೆ ಊಟ ಆಗುತ್ತೆ. ಹಾಗೇನೆ ನಾವು ಏನು ತೆಂಗಿನ ಗರಿಗಳನ್ನ ಕಟ್ ಮಾಡಿ ಅದರಲ್ಲಿ ಏನು ಕಾಂಪೋಸ್ಟ್ ಮಾಡ್ತೀವಿ ಪುಡಿ ಮಾಡಿ ಕಾಂಪೋಸ್ಟ್ ಮಾಡ್ತೀವಿ ಅದರಲ್ಲೂ ಸಾಕಷ್ಟು ಗೊಬ್ಬರ ನಮ್ಮಲ್ಲಿ ಆಗುತ್ತೆ. ಇವೆರಡು ವಿಧಾನದಲ್ಲಿ ನಾವು ಮಣ್ಣಿನ ಫಲವತ್ತತೆ ಹೆಚ್ಚಾಗಿ ಮಾಡ್ಕೊಳ್ಳೋದಕ್ಕೆ ನಾವೇ ಆವಿಷ್ಕಾರ ಮಾಡ್ಕೊಂಡಿರೋದು. ಪ್ರಾರಂಭದಲ್ಲೇ ನೀವು ಹೇಳಿದ್ರಿ ಒಂದು ರೀತಿ ಕರ್ಲ್ ಭೂಮಿ ಇತ್ತು ಇಲ್ಲಿ, ಆ ಒಂದು ತೆಂಗಿನ ಮರಗಳಿದ್ದಂತಹ ಪ್ರದೇಶದಲ್ಲಿ ಅರ್ಧಕ್ಕಿಂತ ಹೆಚ್ಚು ನಿಮ್ಮ ಕೃಷಿ ಜಮೀನು ಏನಿದೆ ಅಲ್ಲಿ ಈ ರೀತಿಯ ಒಂದು ಸನ್ನಿವೇಶ ಇತ್ತು ಅಂತ. ಈಗ ಇಷ್ಟು ವರ್ಷಗಳಲ್ಲಿ ಈ ರೀತಿಯ ಬದಲಾವಣೆಗಳು ಆಗಿದೆ, ಇನ್ನು ಮಣ್ಣಿನ ಫಲವತ್ತತೆಯನ್ನ ಉತ್ತಮ ಪಡಿಸ್ತಿದ್ದ ಹಾಗೆ ಇಳುವರಿಯ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನ ನೀವು ಗಮನಿಸ್ತಾ ಹೋದ್ರಿ? ನಮ್ಮ ತೋಟದಲ್ಲಿ ನಾನು ನಿಮ್ ಮೊದಲೇ ಹೇಳ್ದಂಗೆ ಒಂದು 8 ಎಕರೆ ಕರಡು ಭೂಮಿ ಇದೆ. ಆ 8 ಎಕರೆ ಕರಡು ಭೂಮಿನ ನಾನು ಮಣ್ಣನ್ನ ಪರೀಕ್ಷೆ ಮಾಡಿಸಿದಾಗ ಕೆಲವುದರಲ್ಲಿ ರಸಸಾರ 10.5 ಇತ್ತು. 10.5 ಇದ್ದಿದ್ದ ರಸಸಾರದಲ್ಲಿ ತೆಂಗಿನ ಮರ ಬದುಕಿದ್ದೇ ಹೆಚ್ಚಾಗಿತ್ತು. ನಾನು ಅವತ್ತಿನ ದಿನ ಮೊದಲನೇ ಬಾರಿ ಬಾಳೆ ಕಂದ ನೆಟ್ಟಾಗ ಬಾಳೆ ಕಂದು ಆ ಮಣ್ಣಲ್ಲಿ ಹಾಗೆ ಕರಗೋಯ್ತು. ಅದಕ್ಕೆ ಹಸಿರೆಲೆ ಗೊಬ್ಬರ ಮತ್ತೆ ಜಿಪ್ಸಮ್ನ ಹಾಕಿ ರೋಟೋಮೀಟರ್ಲ್ಲಿ ಅದನ್ನ ಮಲ್ಚ್ ಮಾಡಿ ನಂತರ ಒಂದು 6 ವರ್ಷ ಅದನ್ನ ಮಾಡಿದ ಮೇಲೆನೆ ಅಲ್ಲಿ ಫಲವತ್ತತೆ ವಾಪಸ್ಸು ಬಂದು ಮತ್ತೆ ಬಸಿಯೋ ಕಾಲುವೆ ಮಾಡಿಕೊಂಡು ನೀರ್ನ ಅಲ್ಲೇನೆ ಹಿಂಗೋಂಗೆ ಮಾಡಿದ ನಂತರ ಫಲವತ್ತತೆ ಚೆನ್ನಾಗಾಗಿ ಈಗ ಅಲ್ಲೆಲ್ಲ ಸಾಧಾರಣ ನಮ್ಮ ತೆಂಗಿನ ಮರಗಳಲ್ಲಿ ಒಂದು 125-130 ಕಾಯಿ ಬಿಡಂತ ಮರಗಳು ಅಲ್ಲೇ ನಿಂತಿದ್ದಾವೆ. ಈಗ ತೆಂಗಿನ ಮರ ಭಾರಿ ಆರೋಗ್ಯವಾಗಿ ಬರ್ತದೆ. ನಮ್ಮ ಕರಳು ಭೂಮಿಯಲ್ಲಿ ತೆಂಗಿನ ಮರದಕ್ಕೆ ಯಾವುದೂ ತೊಂದರೆ ಇಲ್ಲ. ಕರಳು ಭೂಮಿಯಲ್ಲಿ ತೆಂಗಿನ ಮರ ಸಾಕಷ್ಟು ಚೆನ್ನಾಗಿ ಬರ್ತವೆ ಅಂತ ಹೇಳ್ಬೋದು ನಾನು. ಇನ್ನು ಸಾವಯವ ಇಂಗಾಲದ ಪ್ರಮಾಣ ನಿಮ್ಮ ಕೃಷಿ ಭೂಮಿಯಲ್ಲಿ ಎಷ್ಟಿದೆ, ಏನಾದ್ರು ಪರೀಕ್ಷೆ ಮಾಡಿಸಿದ್ದೀರಾ ರೋಹಿತ್? ಇಲ್ಲ, ಅದ್ರ ಬಗ್ಗೆ ನಾನು ಪರೀಕ್ಷೆ ಮಾಡಿಸಿಲ್ಲ. ಯಾಕೆಂದ್ರೆ ಸ್ಯಾಚುರೇಟೆಡ್ ಕಾರ್ಬನ್ಸ್ ಎಷ್ಟಿದೆ ಅಂತ ಅಂದ್ಬಿಟ್ಟು ನಾನು ಪರೀಕ್ಷೆ ಮಾಡಿಸಿಲ್ಲ. ಅದರಲ್ಲಿ ಉತ್ತಮ ಆಗಿದೆ ಅನ್ನೋ ಒಂದು ಅನುಭವ ನಿಮ್ಗೆ ಆಗ್ತಾ ಇದೆ? ಉತ್ತಮ ಆಗಿದೆ ಅಂತಂದ್ರೆ ನನಗೆ ನಮ್ಮ ತೋಟಕ್ಕೆ ಬಂದವರು ಒಬ್ರು ಹೇಳ್ತಿದ್ರು, ಯುವರ್ ಲ್ಯಾಂಡ್ ಈಸ್ ಓನ್ಲಿ ಯುವರ್ ಲ್ಯಾಬೊರೇಟರಿ ಅಂತಂದ್ಬಿಟ್ಟು. ಅಂತಂದ್ರೆ ನಿಮ್ಮ ಪ್ರಯೋಗಶಾಲೆ ಏನಿದೆ ಅದು ನಿಮ್ಮ ಜಮೀನೇ ಆಗಬೇಕು, ಆ ಪ್ರಯೋಗಶಾಲೆಯಲ್ಲಿ ನೀವೇನ್ ಪ್ರಯೋಗ ಮಾಡ್ತೀರಾ ಅದರಲ್ಲಿ ಗಿಡ ತಾನಾಗಿಯೇ ಹಸರಾಯಿತು ಅಂತಂದ್ರೆ ಆ ಪ್ರಯೋಗ ಕರೆಕ್ಟ್ ಆಗಿ ಫಲಿತಾಂಶ ಬಂದಿದೆ ಅಂತಂದ್ಬಿಟ್ಟು ಹೇಳ್ತಿದ್ರು. ಪ್ರಾಬ್ಲಿ ಅದೇನೇ ನನಗೆ ಉತ್ತೇಜನ ಕೊಟ್ಟು ಅದ್ರ ಮೇಲೇನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕೃಷಿ ಜೊತೆಗೆ ಒಂದ್ ರೀತಿ ಅಧ್ಯಯನ ಮಾಡ್ತಾ ಹೋದ್ರಿ, ನೀವು ಹೊಸ ಹೊಸದಾಗಿ ಕಲಿತಾ ಹೋದ್ರಿ, ಅಳವಡಿಸ್ತಾ ಹೋದ್ರಿ, ಆ ಒಂದು ಸಕ್ಸಸ್ ನಿಮಗೆ ಸಿಗ್ತಾನೆ ಹೋಯ್ತು. ಹೇಳಿ, ಇದುವರೆಗೆ ನೀವು ಭಾಗವಹಿಸಿರುವಂತಹ ಈ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಸಂಶೋಧನಾ ಸಂಸ್ಥೆಗಳು, ವಿಶ್ವವಿದ್ಯಾನಿಲಯಗಳು ನಡೆಸುವಂತಹ ಕಾರ್ಯಾಗಾರಗಳಿರುತ್ತೆ, ತರಬೇತಿ ಕಾರ್ಯಕ್ರಮಗಳಿರುತ್ತೆ, ಅಲ್ಲಿ ಏನಾದರೂ ಭಾಗವಹಿಸಿ ಕಲಿತಿದ್ದು ಅಳವಡಿಸಿದ್ದು ಅದು ಯಶಸ್ವಿಯಾಗಿದ್ದು ಏನಾದರೂ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀರಾ? ನಾವು ಸಾಧಾರಣ ನಾನು ಕೃಷಿ ಎಕ್ಸಿಬಿಷನ್ಗಳು ಯಾವ್ದು ಇರುತ್ತೆ ಯಾವುದು ಮಿಸ್ ಮಾಡಲ್ಲ. ನಮ್ಮ ಹೆಸರುಘಟ್ಟದಲ್ಲಿ ಆಗಂತ ಎಕ್ಸಿಬಿಷನ್ ಆಗಲಿ ಅಥವಾ ನಮ್ಮ ಜಿ ಕೆ ವಿ ಕೆಲ್ ಆಗೋದಾಗಲಿ ಅಥವಾ ಕೊಯಮತ್ತೂರಲ್ಲೊಂದು ವರ್ಷ ವರ್ಷ ಒಂದು ಫೇರ್ ಆಗ್ತದೆ, ಅಲ್ಲಿ ನಮಗೆ ಯಾಂತ್ರೀಕರಣದ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಸೊ ಈ ಇದರಲ್ಲಿ ನಮಗೇನಂದ್ರೆ ಇವತ್ತಿನ ದಿನಕ್ಕೆ ಏನು ಯಾಂತ್ರೀಕರಣ ಉಪಯೋಗಿಸ್ಕೋಬಹುದು ಎಲ್ಲಾನು ಮಾಡೋಕ್ಕಾಗೋದಿಲ್ಲ ನಾವು, ಆದರೆ ನಮ್ಮ ಜಾಗದಲ್ಲಿ ಯಾವುದನ್ನು ಮಾಡಬಹುದು ಅಂತನ್ನೋದನ್ನ ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಅದ್ರ ಬಗ್ಗೆ ಗಮನ ಹರಿಸಿ ಬೇಕಾದ್ರೆ ಅದನ್ನ ನಿಮ್ಮ ತೋಟದಲ್ಲಿ ಅಳವಡಿಸೋದ ಯಾವ ರೀತಿ ಅಂತ ಅನ್ನೋದು ನೋಡ್ಕೋಬಹುದು ಒಂದು. ಎರಡನೇದು, ನನಗೆ ಈ ರೇಷ್ಮೆ ಇಲಾಖೆ ಸಾಕಷ್ಟು ಮಾಹಿತಿನ ಕೊಡುತ್ತೆ. ರೇಷ್ಮೆ ಆದಾಯ ಏನಿದೆ ನನಗೆ ಒಂದು ಉತ್ತೇಜನ ಕೊಟ್ಕೊಂಡು ಇವತ್ತಿನ ದಿನ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರೋದಕ್ಕೆ ರೇಷ್ಮೆ ಆದಾಯನೇ ಕಾರಣ ಅಂತ ಅಂದ್ಬಿಟ್ಟು ಹೇಳ್ಬೋದು. ಇವತ್ತು ರೇಷ್ಮೆನ ಮರಗಿಡ ಪದ್ಧತಿಲಿ ಮಾಡೋದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಅಲ್ಲೂ ಯಾಂತ್ರೀಕರಣ ಉಪಯೋಗಿಸಿ ಅಲ್ಲೂ ಅಳವಡಿಸ್ಕೊಳ್ಳೋದಕ್ಕೆ ಟ್ರಾಕ್ಟರ್ಲ್ಲೇ ಉಳುಮೆ ಮಾಡೋದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಹಳೆದನ್ನೆಲ್ಲ ತೆಗೆದು ಈಗ ಬೇರೆ ತರ ಪ್ಲಾಂಟಿಂಗ್ 6x6 ಪ್ಲಾಂಟಿಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗ 6x6 ಪದ್ಧತಿಲಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಹೀಗೆ ಪ್ರತಿಯೊಂದು ಟ್ರೈನಿಂಗ್ ಸೆಷನ್ ಆಗಲಿ, ಎಲ್ಲಿ ನನಗೆ ಅವಕಾಶ ಸಿಗುತ್ತೆ ಅಥವಾ ಎಲ್ಲಿ ನನಗೆ ಆಮಂತ್ರಣ ಇರುತ್ತೆ ಅಂತ ಜಾಗಗಳಲ್ಲೆಲ್ಲ ಹೋಗಿ ಭಾಗವಹಿಸ್ತೀನಿ ನಾನು. ಅಲ್ಲಿ ಎಲ್ಲ ಹೇಳಿದ್ದೆಲ್ಲ ಅಳವಡಿಸೋದಕ್ಕಾಗಲ್ಲ, ಆದರೆ ನಮ್ಮ ಸಮಯಕ್ಕೆ ನಮ್ಮ ದುಡ್ಡಿನ ಶಕ್ತಿಗೆ ಇದಕ್ಕೆಲ್ಲ ಏನು ಅಳವಡಿಸ್ಕೋಬಹುದು ನಮ್ಮ ತೋಟದಕ್ಕೆ ಅದನ್ನು ನೋಡಿ ನಾವು ಪ್ರಯೋಗ ಮಾಡ್ತೀವಿ ತೋಟದಲ್ಲಿ. ತೆಂಗಿನ ಮರಗಳ ನಿರ್ವಹಣೆ ಯಶಸ್ವಿಯಾಗಿ ಮಾಡಿದ್ರಿ, ಅದು ಫಲಭರಿತ ಆಗಿದೆ ಅಂತ ಹೇಳಿದ್ರಿ. ಇನ್ನು ಬೇರೆ ಬೆಳೆಗಳಿಗೆ ಬರೋಣ. ಅಡಿಕೆ ಸಸಿಗಳನ್ನು ನೀವೇ ನೆಟ್ಟಿದ್ದ, ಅದೇ ಇತ್ತ, ಅದರ ಒಂದು ಅನುಭವವನ್ನು ಹಂಚಿಕೊಳ್ಳಿ. ಈ ನನಗೆ ಮೊದಲೇ ಹೇಳ್ದಂಗೆ ಈ ಕರಳು ಮಣ್ಣಲ್ಲಿ ಈ ಪಾಮ್ ಜಾತಿ ಮರಗಳು ಏನಿದೆ ಅದೇ ಚೆನ್ನಾಗಿ ಬರೋದು ಅಂತ ಅನ್ನೋದು ಒಂದು ನಂದೇ ಪ್ರಯೋಗದಲ್ಲಿ ಅನುಭವ ಆಯಿತು. ಹಾಗಾಗಿ ತೆಂಗು ಚೆನ್ನಾಗಿ ಬಂದಿದ್ರಿಂದ ನೆಕ್ಸ್ಟು ಅದಕ್ಕೆ ಅಡಿಕೆ ಹಾಕಕ್ಕೆ ಶುರು ಮಾಡಿದೆ. ಅದಕ್ಕೆ ಮುಂಚೆ ನಾನು ಸ್ವಲ್ಪ ಕಾಫಿ ಪ್ಲಾಂಟರ್ ಬ್ಯಾಕ್ಗ್ರೌಂಡ್ ಇಂದಾನೆ ಬಂದಿರೋದ್ರಿಂದ ನಾವೊಂದು 12 ಎಕರೆ ಕಾಫಿ ಮಾಡಿದ್ವು, ಅಂದ್ರೆ ಅದು ಸಕ್ಸಸ್ ಆಗ್ಲಿಲ್ಲ. ಒಂದು 12 ವರ್ಷದಲ್ಲಿ ವರುಣ ಚಾನಲ್ ನೀರು ಬಂದು ಸ್ವಲ್ಪ ಶೀತ ಜಾಸ್ತಿ ಆಗಿ ಕಾಫಿನೂ ಅಲ್ಲಿ ಫೇಲ್ ಆಯ್ತು. ಹಾಗಾಗಿ ಆ ಟೈಮಲ್ಲೇನೆ ನಾವು ಅಡಿಕೆ ಹಾಕಿದ್ವು. ಹಾಗಾಗಿ ಈಗ ಅಡಿಕೆ ಫಸಲು ಚೆನ್ನಾಗಿದೆ ಮತ್ತೆ ಕರಳು ಭೂಮಿಲೂ ಅಡಿಕೆ ತುಂಬಾ ಬಂಪರ್ ಕ್ರಾಪ್ ಬರೋದಿಲ್ಲ, ಬಟ್ ಅಂತರಲ್ಲೂ ನಿಮ್ಗೆ ಒಂದು ಆದಾಯ ಕುಂಠಿತ ಆಗದಲೆ ಮಟ್ಟಿಗೆ ನಿಮ್ಗೆ ಫಸಲು ಬರಂಗೆ ಇರುತ್ತೆ. ಅದರಲ್ಲಿ ನೀವು ಎಲ್ಲಿಂದ ತಂದ್ರಿ ಅಡಿಕೆ? ನಾವು ಶಿವಮೊಗ್ಗ ತೀರ್ಥಹಳ್ಳಿಯಿಂದ ಸ್ವಲ್ಪ ತಂದೆ ನಾನು, ಅರ್ಧ ಭಾಗ ಶಿವಮೊಗ್ಗ ತೀರ್ಥಹಳ್ಳಿಯಿಂದ ತಂದೆ. ಶಿವಮೊಗ್ಗ ಲೋಕಲ್ ತೀರ್ಥಹಳ್ಳಿ ವೆರೈಟಿಲೇನೆ ತಂದಿದ್ದು. ಅದಲ್ದಲೇನೆ ಒಂದ್ ಸ್ವಲ್ಪ ಮೋಹಿತ್ ನಗರ್ ಹಾಕಿದೀನಿ, ಆದ್ರೂ ಅದಿನ್ನು ಸಸಿಗಳು ಇನ್ನು ಬಂದಿಲ್ಲ. ಅದು ಒಂದು 1.5 ಸಾವಿರ ಮೋಹಿತ್ ನಗರ್ ಪ್ಲಾಂಟಿಂಗ್ ಮಾಡಿದೀನಿ. ತೀರ್ಥಹಳ್ಳಿ ವೆರೈಟಿ ಯಥೇಚ್ಛವಾಗಿ ಬೇಡಿಕೆ ಇರೋದ್ರಿಂದ ಇವತ್ತವರೆಗೂ ಏನು ತೊಂದರೆ ಆಗ್ತಾ ಇಲ್ಲ. ನಾವೆಲ್ಲ ಹಸಿ ಅಡಿಕೆನೆ ಕುಯ್ದು ತೂಕದ ಲೆಕ್ಕದಲ್ಲಿ ಮಾರಾಟ ಮಾಡ್ತಾ ಇದೀವಿ ನಾವು. ಸರಾಸರಿ ಏನ್ ಇಳುವರಿ ಬರುತ್ತೆ ಪ್ರತಿ ಮರ? ಪ್ರತಿ ಮರ ನಮ್ಗೆ ಈಗ ಎಲ್ಲ ಹೇಳೋದು ಮಿನಿಮಮ್ ಒಂದು 15 ಕೆಜಿ ಬರಬೇಕು ಅಂತ ಅಂದ್ಬಿಟ್ಟು ನಮಗೊಂದು 8-9 ಕೆಜಿ ಬರ್ತಾ ಇದೆ. ನಮ್ಗೆ ಹೆಚ್ಚು ಅವಕಾಶ ಇದೆ ಅಂದ್ರೆ ನಮ್ಗೆ ಮಣ್ಣಿಂದು ಕ್ಷೀರತೆ ಜಾಸ್ತಿ ಇರೋದ್ರಿಂದ ನಮಗೆ ಆವರೇಜ್ ಈಲ್ಡ್ ಏನಿದೆ ಅದು ಅಷ್ಟೇ ಬರ್ತಾ ಇರೋದು. ಈಗ ಒಂದು 2.5 ಎಕರೆಗೆ ಪೂರ್ತಿ ಸಾವಯವ ಕೃಷಿ ಅಳವಡಿಸಿ ಅಲ್ಲಿ ಆ ಜಾಗದಲ್ಲಿ ಒಂದು ಕಂಪಾರಿಟಿವ್ ಸ್ಟಡಿ ಮಾಡ್ತಾ ಇದ್ದೀನಿ. ಬಾಕಿ ಆರ್ಗ್ಯಾನಿಕ್ ಮತ್ತೆ ಇನ್ಆರ್ಗ್ಯಾನಿಕ್ ಎರಡಕ್ಕೂ ಕಂಪಾರಿಟಿವ್ ಸ್ಟಡಿ ಮಾಡ್ತಾ ಇದ್ದೀನಿ. ಅದರಲ್ಲಿ ಪ್ರಾಬಬ್ಲಿ ಸಕ್ಸಸ್ ನಾನು ಹೇಳಬಲ್ಲಕ್ಕೆ ಸಾಧ್ಯ ಇನ್ನೊಂದು 2 ವರ್ಷದಲ್ಲಿ. ಇನ್ನು ಅಡಿಕೆ ಮರಗಳಿಗೇನೆ ಕಾಳು ಮೆಣಸಿನ ಬಳ್ಳಿಗಳನ್ನ ನೀವೇ ಹಬ್ಬಿಸಿದ್ದೀರಿ, ಕಾಳು ಮೆಣಸಿನ ಒಂದು ಕೃಷಿಯಲ್ಲಿ ಏನು ನಿಮ್ಮ ಅನುಭವ? ಕಾಳು ಮೆಣಸು 6 ವರ್ಷದ ಹಿಂದೆ ಹಾಕಕ್ಕೆ ಶುರು ಮಾಡಿದ್ದು. ಇವತ್ತಿನ ದಿನ ಕಾಳು ಮೆಣಸು ಕಳೆದ ವರ್ಷ ಯಥೇಚ್ಛವಾಗಿ ಮಳೆ ಆದ್ರಿಂದ ಅದಕ್ಕೆ ರೂಟ್ ರಾಟ್ ಡಿಸೀಸ್ ಬರುತ್ತೆ, ಹಾಗಾಗಿ ಅದರಲ್ಲಿ ಸಾಕಷ್ಟು ಬಳ್ಳಿಗಳು ಸತ್ತೋಗಿದ್ದಾವೆ. ಆದ್ರೂ ರೈತರ ಪ್ರಯತ್ನ ಏನು ಅಂತಂದ್ರೆ ಪ್ರತಿ ವರ್ಷ ನಾನು ಒಂದು 200-300 ಸಸಿಗಳು ಹಾಕ್ತಾನೆ ಇರ್ತೀನಿ. ಹಾಗಾಗಿ ಏನ್ ಸಾಯುತ್ತೆ ಅದಕ್ಕೆ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡೋದಂಗೆ ಮಾಡ್ಕೊಳ್ತೀನಿ. ಆದ್ರೂ ಕಳೆದ ವರ್ಷ ನಮ್ಗೆ ಪ್ಲಾಂಟಿಂಗ್ ಮಾಡೋದಕ್ಕೆ ಆಗ್ಲೇ ಇಲ್ಲ, ಯಾಕೆಂದ್ರೆ ಯಥೇಚ್ಛವಾಗಿ ಒಂದು 4-5 ತಿಂಗಳು ಕಂಟಿನ್ಯೂಸ್ ಆಗಿ ಮಳೆ ಇದ್ದಿದ್ರಿಂದ ನಮ್ಗೆ ಪ್ಲಾಂಟಿಂಗ್ ಆಗಕ್ ಸಾಧ್ಯ ಇಲ್ಲ. ಅಂದ್ರೆ ಕಾಳು ಮೆಣಸಿಗೆ ಏನು ಅಂದ್ರೆ ನೀವು ಕಾಳು ಮೆಣಸು ಅಡಿಕೆಗೆ ಹಾಕಿದ್ರೆ ಅದರಲ್ಲಿ ಕಾಳು ಮೆಣಸಿಗೆ ಏನ್ ಕೆಲಸ ಮಾಡ್ತೀರಾ ಅದು ಅಡಿಕೆಗೂ ಪೋಷಕಾಂಶ ಕೊಟ್ಟಂಗಾಗತ್ತೆ, ಅಡಿಕೆಗೆ ಏನ್ ಕೊಡ್ತೀರಾ ಅದು ಕಾಳು ಮೆಣಸಿಗೂ ಪೋಷಕಾಂಶ ಕೊಟ್ಟಂಗಾಗತ್ತೆ. ಸೊ ಒಂದಕ್ಕೆ ಒಂದು ಇಂಟರ್ ರಿಲೇಟೆಡ್ ಆಗುತ್ತೆ. ಬಟ್ ಮಲ್ಟಿಪಲ್ ಕ್ರಾಪಿಂಗ್ ಅಲ್ಲಿ ಏನು ನಿಮಗೆ ಉಪಯೋಗ ಇದೆಯೋ ಅಷ್ಟೇ ನಿಮಗೆ ನಿಮ್ಮ ಸಮಯ ಆಗ್ಲಿ ಅಥವಾ ನಿಮ್ದು ಹಣ ಆಗ್ಲಿ ಎಲ್ಲಾನು ಯೂನಿಫಾರ್ಮ್ ಆಗಿ ಎಲ್ಲದಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಸೊ ಹಂಗಾಗಿ ಮಲ್ಟಿಪಲ್ ಕ್ರಾಪಿಂಗ್ ಅಲ್ಲಿ ಆದಾಯ ಏನ್ ಬರುತ್ತೆ ನಿಮಗೆ ಅದೇ ತರ ನಿಮ್ದು ಶ್ರಮ ಸಮಯ ಮತ್ತೆ ಹಣ ಇದಿಷ್ಟುವೇ ಹಾಗೇನೆ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಅದನ್ನ ನೋಡೇನೆ ನೀವು ವ್ಯವಸಾಯ ಮಾಡಬೇಕು. ಈ ಮೆಣಸಿನ ಬಳ್ಳಿಗಳನ್ನ ಎಲ್ಲಿಂದ ತಂದ್ರಿ? ನಮ್ಮ ಹತ್ರ ಇದ್ದಿದ್ದ ಮೆಣಸಿನ ಬಳ್ಳಿಲಿ ನಾವೇನೆ ನರ್ಸರಿ ಮಾಡ್ಕೊಂಡು ಡೆವಲಪ್ ಮಾಡಿದ್ದು. ಒಂದ್ ಸ್ವಲ್ಪ ಕಸಿ ಮೆಣಸಿನ ಬಳ್ಳಿಗಳನ್ನ BC ರೋಡ್ ಮಂಗಳೂರಿಂದ ತಗೊಂಡ್ ಬಂದೆ, ಬಟ್ ಅದು ಸ್ವಲ್ಪ ಫೇಲಿಯರ್ ಆಯ್ತು. ಯಥೇಚ್ಛವಾಗಿ ನೀರ್ ಇದ್ದಿದ್ರಿಂದ ಅದ್ ಸ್ವಲ್ಪ ಫೇಲಿಯರ್ ಆಯ್ತು. ಈಗೇನು ಅಂದ್ರೆ ನಮ್ದೇ ಪಣಿಯೂರ್ ವೆರೈಟಿ ಏನಿದೆ ಅದೇ 1 ಅಥವಾ 6 ಪಣಿಯೂರ್ 1 ಅಥವಾ 6 ಅದನ್ನೇ ಡೆವಲಪ್ ಮಾಡಿ ಅದನ್ನೇ ಹಾಕ್ತಾ ಇದೀವಿ ನಾವೀಗ. ಅದೇ ಸ್ವಲ್ಪ ಡಿಸೀಸ್ ರೆಸಿಸ್ಟೆಂಟ್ ಅಂತ ಅನ್ಸುತ್ತೆ, ಪಣಿಯೂರ್ 6 ಸ್ವಲ್ಪ ಡಿಸೀಸ್ ರೆಸಿಸ್ಟೆಂಟ್ ಅನ್ಸುತ್ತೆ. ಬಟ್ ನಮ್ಮಲ್ಲೇ ಇರೋಂತ ಒಂದ್ 2-3 ಬಳ್ಳಿಗಳಿದೆ ಅದರಲ್ಲೇ ಸ್ವಲ್ಪ ಡೆವಲಪ್ ಮಾಡ್ತಾ ಇದೀರಿ ಅದರಲ್ಲಿ. ಎಲ್ಲ ಅನುಕೂಲಕರವಾಗಿತ್ತು ವರ್ಷ ಇಡೀ ಆ ಒಂದು ಕಾಳು ಮೆಣಸಿನ ಬೆಳೆಗೆ ನಂಗಿದ್ರೆ ಎಷ್ಟು ಇಳುವರಿ ಪಡ್ಕೊಂಡಿದ್ದೀರಾ ನೀವು? ನಾಳೆ ನಮ್ಮಲ್ಲಿ 1 ಕೆಜಿ ಒಂದು ಬಳ್ಳಿಗೆ ಸಿಗ್ಲೇಬೇಕು. ಅಂದ್ರೆ ನಮ್ಮಲ್ಲಿಗ ನಾನು ಈ ವರ್ಷ ಒಂದು 2-2.5 ಕ್ವಿಂಟಾಲ್ ಸಿಕ್ತು ಕಾಳು ಮೆಣಸು ಅಷ್ಟೇನೆ. ಆ 2.5 ಕ್ವಿಂಟಾಲ್ ಸಿಕ್ಕಿದ್ದು ನಮಗೆ ಈ ಮಳೆದು ಬಾಧೆಯಿಂದನೇ ಅರ್ಧ ತೊಂದರೆ ಆಗಿ ಬಳ್ಳಿಗಳು ಇಲ್ದಿಲ್ದ್ರಿಂದ ಆಗಿದ್ದು. ಇದೋಗಿದ್ರೆ ಒಂದು 5 ಕ್ವಿಂಟಾಲ್ ಆಗ್ಬೇಕಾಗಿತ್ತು ಈ ವರ್ಷ. ಆದ್ರೂ ನಮಗೊಂದು ಅಡಿಷನಲ್ ಇನ್ಕಮ್ ಅಂತ ಹೇಳ್ಬೋದು. ಅದರಲ್ಲಿ ಏನು ಮಾತಾಡ್ತಾ ನೀವು ಹೇಳಿದ್ರಿ ನಿಮ್ಮದೇ ಆದ ಒಂದು ನರ್ಸರಿ ಸಸ್ಯ ಕ್ಷೇತ್ರನ ನೀವು ಮಾಡ್ಕೊಂಡ್ರಿ ಅಂತ, ಈ ಪ್ರಯತ್ನಕ್ಕೆ ಏನ್ ಪ್ರೇರಣೆ, ಇದರಲ್ಲಿ ನಿಮ್ಮ ಅನುಭವ, ಅದರೂ ನಿಮಗೆ ಆರ್ಥಿಕವಾಗಿ ಹೇಗೆ ಅನುಕೂಲತೆ ಮಾಡಿಕೊಟ್ಟಿದೆ? ನಾನು ಇವತ್ತವರೆಗೂ ಒಂದು ಎಕನಾಮಿಕಲ್ ಫಾರ್ಮರ್ ಅಂತಂದ್ರೆ ಸಣ್ಣದಾಗಿ ಒಂದು ಪ್ರಯೋಗ ಮಾಡಿ ಅದು ಸಕ್ಸಸ್ ಆದ್ರೆ ನಂತರ ಅದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಂಡು ಹೋಗ್ತೀನಿ. ಅದೇ ರೀತಿ ಇದುವೇ ಒಂದು ನರ್ಸರಿ ಮಾಡಿದ್ದುವೇ ಒಂದು ಪ್ರಯೋಗನೇ. ನಾನು 1996 ಇದರಿಂದ ಚನ್ನರಾಯಪಟ್ಟಣದಿಂದ ಕೆಲವು ಸಸಿಗಳನ್ನ ತಂದೆ. ಅವಾಗ ಅನ್ನಿಸ್ತು ತುಂಬಾ ಜಾಸ್ತಿ ಆಯ್ತು, ಆ ದುಡ್ಡು ಕೊಟ್ಟು ಅಲ್ಲಿಂದ ತಂದು ಬಾಡಿಗೆ ಕೊಟ್ಟು ಎಲ್ಲ ತಂದು ತುಂಬಾ ಜಾಸ್ತಿ ಆಯ್ತು ಅಂತ. ನಾನೇನೆ 250 ಗಿಡ ನಮ್ದೇ ಆದ ಸೆಲೆಕ್ಟೆಡ್ ಪ್ಲಾಂಟ್ಸ್ ಅಲ್ಲಿ ನಾನೇನೆ 250 ಗಿಡ ಮಾಡಕ್ ಶುರು ಮಾಡಿದೆ. ಅದರಲ್ಲಿ ನನ್ನ ಸ್ನೇಹಿತರು ಒಬ್ರು ಒಂದು 100 ಗಿಡ ತಗೊಂಡೋಗಿ ಅವರು HD Kote ತಾಲೂಕಲ್ಲಿ ಒಂದು ತೋಟ ಮಾಡಿ ಅಲ್ಲಿ ಹಾಕಿದ್ರು. ನನ್ನ ಸ್ನೇಹಿತರೆ ನನಗೆ ಪ್ರೇರಣೆ ಕೊಟ್ಟಿದ್ದು, ನಿಮ್ ಗಿಡಗಳು ತುಂಬಾ ಚೆನ್ನಾಗಿದೆ, ಯಾಕೆ ನೀನ್ ಇದನ್ನೇ ಮಾಡಬಾರದು ಅಂತ ಅಂದ್ಬಿಟ್ಟು. ಅವತ್ತಿಂದ 200 ಇದ್ದಿದ್ದು 1,000 ಆಯ್ತು, 1,000 ಇದ್ದಿದ್ದು 2,000 ಆಯ್ತು. ಇವತ್ತಿನ ದಿನ 4.5-5,000 ಪ್ರತಿ ವರ್ಷ ಮಾಡ್ತೀನಿ. ಎರಡು ರೀತಿ ಮಾಡ್ತೀನಿ. ಒಂದು 2.5 ವರ್ಷದ್ದು ಸಸಿಗಳನ್ನ ಪಾಲಿಬ್ಯಾಗ್ಸ್ ಅಲ್ಲಿ ಬೆಳಿತೀನಿ, ಇನ್ನ ಬಾಕಿ ಮಾಮೂಲು ನಾವು ಏನು ಭೂಮಿಲಿ ಹಾಕಿ ಮಾರ್ತೀವಿ ಆ ತರ ಒಂದು 4,000 ಗಿಡ ಪ್ರತಿ ವರ್ಷ ಮಾಡ್ತೀನಿ. ಇದು ಹೇಗೆ ಅಂದ್ರೆ ಪ್ರತಿ ತಿಂಗಳು ಒಂದು 250-300 ಕಾಯಿಗಳು ಬಿದ್ದ ಕಾಯಿಗಳಲ್ಲಿ ಆರಿಸಿ ಅದರಲ್ಲೇ ಸಸಿಗಳನ್ನ ಮಾಡ್ಕೊಂಡು ಹೋಗ್ತೀನಿ. ಸಾಕಷ್ಟು ಸುತ್ತಮುತ್ತ ಇರೋ ಜನಗಳು ಮತ್ತೆ ಈ ವರ್ಷ ಒಂದು 200 ಗಿಡಗಳು ಚಿತ್ತೂರಿಗೆ ಕಳಿಸ್ತೀನಿ. ಪಾಲಿಬ್ಯಾಗ್ ಅಲ್ಲಿ ಮಾಡಿರೋಂತ ಗಿಡಗಳನ್ನ ಚಿತ್ತೂರಿಗೆ ಕಳಿಸಿದ್ದೀನಿ. ಹಾಗಾಗಿ ಪ್ರತಿ ವರ್ಷ ರೈತರೇ ನನಗೆ ಪ್ರೇರಣೆ, ರೈತರೇ ನನಗೆ ಹುಮ್ಮಸ್ಗೆ ಕಾರಣ. ಯಾಕೆಂದ್ರೆ ಅವರು ವಾಪಸ್ ನನಗೆ ಫೋನ್ ಮಾಡ್ತಾರೆ, ನಾನು ಫ್ರೀ ಕನ್ಸಲ್ಟೆನ್ಸಿ ಕೊಡ್ತೀನಿ, ಏನಾಗಿದೆ ತೊಂದರೆ ಅದಕ್ಕೆ ಏನು ತೆಂಗಿನ ಸಸಿಗಳಿಗೆ ಏನು ಹಾಕಬೇಕು ಗೊಬ್ಬರ ಏನು ಹಾಕಬೇಕು ಅದನ್ನೆಲ್ಲ ನಾನೇ ಫ್ರೀ ಸಲಹೆ ಕೊಡ್ತೀನಿ ಅದಕ್ಕೆ. ಅದಲ್ದಲೇನೆ ರೈತರೇನೆ ಹೇಳ್ತಾರೆ ನಮ್ಗೆ ನಿಮ್ ಸಸಿಗಳು 4.5 ವರ್ಷಕ್ಕೆ ಫಸಲ್ ಬಂದಿದೆ ಅಂತ ಅನ್ಬಿಟ್ಟು

ಅಲ್ಲಲ್ಲಿ ದಾನವೋ ಅಲ್ಲಲ್ಲಿ ಧರ್ಮವೋ ತಂದಿಡಲಾರಿ ನೀನೇ ತಿತ್ತವ ನಾರಿ ತಂದಿಡಲಾರಿ ನೀನೇ ತಿತ್ತವ ತಂದಿಡಲಾರಿ ನೀನೇ ತಿತ್ತವ ನಾರಿ ತಂದಿಡಲಾರಿ ನೀನೇ ತಿತ್ತವ ಬಂದರೆ ಅತ್ತೆ ಮಾವಂದಿರು ಬೈಯಲಿಕ್ಕೆ ಆನೆ ಸಾಲು ನಾನು ಕದ್ದೆ ನೇರೇರಾರಿ ಕುದುರೆ ಸಾಲು ನಾನು ಕದ್ದೆ ನೇನೆ ಎರರ ಹೆಣ್ಣಿಗೆ ನಾನು ಬಿದ್ದೇನೆ ನಾರಿ ಎರರ ಹೆಣ್ಣಿಗೆ ನಾನು ಬಿದ್ದೇನೆ ಎಲ್ಲೋ ಜಗಪ್ಪ ನಿನ್ನ ರಮಾರೆ ಎಲ್ಲೋ ಜಗಪ್ಪ ನಿನ್ನ ಕಳನಾರಿ ಎಲ್ಲೋ ಜಗಪ್ಪ ನಿನ್ನ ರಮಾನೆ ಜೋಗಿ ಎಲ್ಲೋ ಜಗಪ್ಪ ನಿನ್ನ ನನ್ನಲ್ಲಿ ನಿನಗೆ ಮನಸ್ಸಾಕೆ ನಿನ್ನ ಕಣ್ಣಾಗಲಿಂದ ಕಣ್ಣೂರಿ ಕಾಣೋ ಜೋಗಿ ನಿನ್ನ ಕಣ್ಣಾಗಲಿಂದ ಕಣ್ಣೂರಿ ಕಾಣೋ ಜೋಗಿ ನಿನ್ನ ಬಿಟ್ಟು ನಾನಿರಲಾರೆ ಜೋಗಿ ನಿನ್ನ ಬಿಟ್ಟು ನಾನಿರಲಾರೆ ಜೋಗಿ ನಿನ್ನ ಬಿಟ್ಟು ನಾನಿರಲಾರೆ ಜೋಗಿ ನಿನ್ನ ಬಿಟ್ಟು ನಾನಿರಲಾರೆ ಎಲ್ಲ ಜಗಪ್ಪ ನಿನ್ನ ರಮಾರೆ ಎಲ್ಲ ಜಗಪ್ಪ ನಿನ್ನ ಕಟ್ಟಿಸ್ಯಾಳೇ ಅಂತ್ಯವಿಲ್ಲದ ಕೆರೆಯ ಹನ್ನೆರಡು ತೋಬು ಮಧುಗಾದ ಹನ್ನೆರಡು ತೋಬು ಮಧುಗಾದ ಕೆರೆಗೆ ಗಂಗವ್ವ ಸುರಿದು ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ. ಅಂಗೈನಷ್ಟು ಮೋಡವಾಗಿ ಭೂಮಿ ತೂಕದ ಗಾಳಿ ಬಿಸಿ ಅಂಗೈನಷ್ಟು ಮೋಡವಾಗಿ ಭೂಮಿ ತೂಕದ ಗಾಳಿ ಬಿಸಿ. ಗುಡುಗಿ ಗೂಡಾಗಿ ಜಳ ಜಳ ಗಂಗವ್ವ ತಾಯಿ ಗುಡುಗಿ ಗೂಡಾಗಿ ಜಳ ಜಳ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ. ಮಾಯದಂತ ಮಳೆ ಬಂದು ಮಧುಗನೂರ ಕೆರೆ ತುಂಬಿ ಮಾಯದಂತ ಮಳೆ ಬಂದು ಮಧುಗನೂರ ಕೆರೆ ತುಂಬಿ ಮಾಯದಂತ ಮಳೆ ಬಂದು ಮಧುಗನೂರ ಕೆರೆ ತುಂಬಿ. ಹಳ್ಳ ಕೊಳ್ಳದ ನೀರು ಬರೆಂದ ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ. ಅಣ್ಣನ ಹಳ್ಳಿ ಅಣ್ಣೇ ಗೌಡ ಮಧುಗನೂರ ಮಲ್ಲೇಗೌಡ ಅಣ್ಣನ ಹಳ್ಳಿ ಅಣ್ಣೇ ಗೌಡ ಮಧುಗನೂರ ಮಲ್ಲೇಗೌಡ ಅಣ್ಣನ ಹಳ್ಳಿ ಅಣ್ಣೇ ಗೌಡ ಮಧುಗನೂರ ಮಲ್ಲೇಗೌಡ. ಕೊಡಡಿವಾಗಿ ಸುದ್ದಿಯ ತಿಳಿಸಯ್ಯ ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ. ಆರು ಸಾವಿರ ಕುರಿಗಳ ತರಿಸಿ ಮೂರು ಸಾವಿರ ಕುರುಗೋಲು ತರಿಸಿ ಆರು ಸಾವಿರ ಕುರಿಗಳ ತರಿಸಿ ಮೂರು ಸಾವಿರ ಕುರುಗೋಲು ತರಿಸಿ. ಕಲ್ಲು ಕಲ್ಲಿಗೆ ಆರಾಮ ಕೊಡ್ತಯ್ಯೋ ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ. ಒಂದು ಬಂಡಿ ತಂಬಿಟ್ಟು ಮಾಡಿಸಿ ಒಂದು ಬಂಡಿ ತಿಗ್ಳಿ ಮಾಡಿಸಿ ಒಂದು ಬಂಡಿ ಕುಂಕುಮ ತರಿಸಿ ಒಂದು ಬಂಡಿ ವಿಳ್ಯ ತರಿಸಿ ಒಂದು ಬಂಡಿ ಕುಂಕುಮ ತರಿಸಿ ಒಂದು ಬಂಡಿ ವಿಳ್ಯ ತರಿಸಿ. ಹೆಜ್ಜೆ ಹೆಜ್ಜೆಗೆ ಪೂಜೆಯ ಮಾಡ್ಸಯ್ಯೋ ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ. ಮೋಡಾದ ಕಡೆಯಿಂದ ಮಿಂಚಿನ ಸುಳಿಯಿಂದ ತಕತಯ್ಯ ಕುಣಿಯೂತ ಕೊಳೆಯನು ಕೊಳೆಯೂತ ಮೋಡಾದ ಕಡೆಯಿಂದ ಮಿಂಚಿನ ಸುಳಿಯಿಂದ ತಕತಯ್ಯ ಕುಣಿಯೂತ ಕೊಳೆಯನು ಕೊಳೆಯೂತ ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ ಮಧುಗಾದ.